ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾವು ವಿರಾಜಪೇಟೆ ತಾಲೂಕರ ಕೆದಮಳ್ಳೂರು ಗ್ರಾಮ ಪಂಚಾಯತಿರ ತೋರ ಪ್ರದೇಶಕ್ಕೆ ಅಧಿಕಾರಿಯೊಡೆ ಕೂಡ ಕೈಂಜಕಾಲ ಭೂ ಕುಡಿದಿತ್ತು ಪತ್ತಾಳು ಜೀವಕಳಂದಂಡ ಜಾಗಕ್ಕೆ ಕುದ್ದು ಪೋಯಿತು ನೋಡ್ಚಿ. ಅಲ್ಲಿಂಜ ಕೈಂಜ ಘಟನೆಗೆ ಸಂಬಂಧಪಟ್ಟನಕ್ಕೆ ಅಧಿಕಾರಿಗಳೊಂದು ಮಾಹಿತಿ ಪಡೆದಂಡ ಕುಂದರ ಪಕ್ಕ ಬದುಕು ನೀಸಿಯನ್ನುಳ್ಳ ಇರುವುದು ಕುಟುಂಬತ್ರ ಕೂಡ ಚರ್ಚೆ ನಡೆಸಿತು ಅಂಗಡ ಯೋಗಕ್ಷೇಮ ಅರಂಜಿತು. ಅಲ್ಲತೆ ಕೂಡನೆ ಕುಂದರ ಅಡಿಯಲ್ಲುಳ್ಳ ಎಂಗಳ ಜನಳ ಪರಿಹಾರ ಕೇಂದ್ರಕ್ಕೆ ಮಾತುವನಕ್ಕೆ ಅಧಿಕಾರಕ್ಕೆ ಅಣ್ಣುಚಿ. ಅಲ್ಲಿಂಜ ಕೆದಮಳ್ಳೂರು ಗ್ರಾಮ ಪಂಚಾಯತಿರ ಪುತ್ತಮಕ್ಕಿ ಸ್ಕೂಲ್ ಶುರು ಮಾಡಿತ್ತುಳ್ಳ ಪರಿಹಾರ ಕೇಂದ್ರಕ್ಕೆ ಕುದ್ದು ಪೋಯಿತು ನೋಟುಚಿ. ಜೋರು ಮಳೆರ ಮಾರಿಪತ್ತು ಕೊಡಗು ಜಿಲ್ಲೆ ರೋಡ್ ಸಾರ್ವಜನಿಕ ಆಸ್ತಿಪಾಸ್ತಿರ ರಕ್ಷಣೆ ಸಾರ್ವಜನಿಕ ನಲ್ಲಾಮಿಕಾಯಿತು ಎಲ್ಲಾ ತರತ್ರ ಮರ ಪಿಂಜ ಮಣ ಸಾಗಿಸಿಡೋ ವಾಹನ 16,000 200 ಕೆಜಿ ಕಿಂಜಿ ಏರ ಸಾಮಾನು ಸಾಗಿಸಿಡೋ ವಾಹನ ಬುಲೆಟ್ ಟ್ಯಾಂಕರ್ಸ್ ಶಿಪ್ ಕಾರ್ಗೋ ಕಂಟೈನರ್ಸ್ ಲಾಂಗ್ ಚಾಸಿಸ್ ವಾಹನ ಹತ್ರ ಸಂಚಾರತ್ನ ಅಕ್ಟೋಬರ್ 15ಗೆತನೆ ನಿಷೇಧ ಮಾಡಿತು ಜಿಲ್ಲಾಧಿಕಾರಿ ಬಿಸಿ ಸತೀಶ್ ರೇಂಗ ಆದೇಶ ಹೊರಡಿಸಿಟ್ಟಿತು. ಗ್ಯಾಸ್ ಪಾಲು ಸರ್ಕಾರಿ ಕೆಲಸಕ್ಕೆ ಉಪಯೋಗಿಸಿಡುವ ವಾಹನ ಸ್ಕೂಲ್ ಕಾಲೇಜು ಸಾರ್ವಜನಿಕ ಪ್ರಯಾಣ ಮಾಡುವ ವಾಹನಕ್ಕೆ ವಿನಾಯಿತಿ ಕೊಡ್ತಿತ್ತು. ಹಿಂಗ್ ಸಂಬಂಧಪಟ್ಟನಕ್ಕೆ ಸಂಪಾಜೆ ಪಿಂಜ ಕುಶಾಲ್ ನಗರದ ಚೆಕ್ ಪೋಸ್ಟ್ ಮಾಡಿದ್ದು ದಿನತ್ರ 24 ಗಂಟೆಯೂ ನಿಗಾ ವಹಿಸುವ ಕ್ರಮ ಹೊಡೆತೋಣ ಪೊಲೀಸ್ ಪಿಂಜ ಸಾರಿಗೆ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತೆಂದು ಜಿಲ್ಲಾಧಿಕಾರಿ ಹೇಳಿತು. ಜಿಲ್ಲೆಯ ಪ್ರವಾಸಿ ಜಾಗ ದುಬಾರಿಲು ಏರ ಮಳೆ ಆಯಣುಳ್ಳಾಂಡ ಮಾರಿಪತ್ತು ಪೊಳೆಯಲು ನೀರಿನ ಪ್ರಮಾಣ ಏರ ಆಯಣುಂಡು ಆನಗುಂಡು ಅರಣ್ಯ ಇಲಾಖೆ ಚಾಕಾನೆ ಶಿಬಿರಕ್ಕೆ ಪೋಪಂತ ಮೂಂದು ಬೋಟ್ ನನಿಪ್ಪಿಚಿಟ್ಟಿತು. ಮಿಂಜತ್ರ ದಿನತ್ತು ಮಳೆ ಕಮ್ಮಿ ಆನಪಿಂಜ ಬೋಟ್ನ ಎಕ್ಕಲ್ತ್ರನಿಗೆ ಬಿಡುವ ಅಂದು ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಿಕುಟ್ಟಿರ ಪೂವಯ್ಯ ಅರಿಚಿಟ್ಟಿತು. ರಾಜ್ಯತ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವು ಮಳೆ ನಷ್ಟಕ್ಕೆ ಸಂಬಂಧಪಟ್ಟನಿಗೆ ರಾಜ್ಯತ್ರ ಎಲ್ಲಾ ಉಸ್ತುವಾರಿ ಮಂತ್ರಿಯ ಕಾರ್ಯದರ್ಶಿಯ ಜಿಲ್ಲಾಧಿಕಾರಿಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಅನ್ನನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಡೆ ಕೂಡ ವಿಡಿಯೋ ತಕ್ಕಬಾಕ ನಡೆದಿತ್ತು. ಕೈಂಜ ಓರು ವಾರತಿಂಜೆ ರಾಜ್ಯದ ಮಳೆ ಉಜಿತು ಏರ ಆಯನುಂಡು ಸರಿಯಾದ ಎಚ್ಚರ ಇಡ್ತಂಡು ಏದೇ ಅನಾಹುತ ಆಗತ್ತನಿಗೆ ನೋಟಿ ಒಂದು ಖಡಕ್ರ ಸೂಚನೆ ಕೊಡ್ತದೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಿಂಜ ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಇಲಾಖೆ ಆದನೆಲ್ಲಿ ನಿನ್ನಂದು ನಡ್ಕಂಡಿಂಜೆ ವಿರಾಜಪೇಟೆ ತಾಲೂಕರ ಪಾಲಿಬೆಟ್ಟ ಮೆಟ್ರಿಕ್ ಪೂರ್ವ ಕಣ್ಣ ಮಕ್ಕಳ ಹಾಸ್ಟೆಲ್ ಪುದಿಯ ಕಟ್ಟಡ ಹತ್ರ ಉದ್ಘಾಟನಾ ಸಮಾರಂಭತ್ನ ಪಲತರತ್ರ ಕಾರಣತ್ನ ಉಂಡು ಮಿಂಜಕ್ಕೆ ತೆರಕಿತ್ತೆಂದು ಪ್ರಕಟಣೆ ಅರಿಚಿಟ್ಟಿತು. ಮೀನುಗಾರಿಕೆ ಇಲಾಖೆ ಆದನೆಲ್ಲಿ ಕಾಲೋದಿರನ್ನಕ್ಕೆ ಈ ಕಾಲವು ಸರ್ಕಾರ ತುಂಜೆ ನಿರುಕು ಮಾಡಿತ್ತುಳ ಕ್ರಯತ್ ಮೀನು ಕುಟ್ಟಿಯಳ ಕೊಡುಪದುಂಡು. ಇರಾದೆವುಳ ಕೃಷಿಕಂಗ ಸಂಬಂಧಪಟ್ಟ ತಾಲೂಕರ ಮೀನುಗಾರಿಕೆ ಸಹಾಯಕ ನಿರ್ದೇಶಕಂಗಡ ಕಚೇರಿಯಲ್ಲಿ ತಂಗಡ ಪೆದತ್ನ ನೋಂದಣೆ ಮಾಡಿಯೋಣಂದು ಇಲಾಖೆಯ ಉಪನಿರ್ದೇಶಕಿ ಕೆಟಿ ದರ್ಶನ್ ಅರಿಚಿಟ್ಟಿತು. ಸುಕ್ತಾನ್ ಸಂಸ್ಥೆ ಪಿಂಜ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತ್ರ ಆದನೆಲ್ಲಿ ಪೊನ್ನಂಪೇಟೆ ಪಿಂಜ ವಿರಾಜಪೇಟೆ ತಾಲೂಕರ ಬಳೆಕಾರಕ್ಕೆ ಬಣ್ಣೆ ಸುಮಾರು ತರತ್ರ ಪಣ್ಣು ಗಿಡತ್ನ ಕೊಡ್ಪ ಇರಾದೆವುಳ ರೈತಂಗ ಈಂಡ ಪ್ರಯೋಜನ ಪಡೆದೋಣಂದು ಇಲಾಖೆಯ ಸಂಪರ್ಕಾಧಿಕಾರಿ ಅರಿಚಿಟ್ಟಿತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆಯ ಕೀಲು ಪಿಂಜ ಮೂಳೆ ವಿಭಾಗದ ಅಪಘಾತಕ್ಕೆ ಸಂಬಂಧಪಟ್ಟನಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಬಣ್ಣೆ ಟ್ರಾಮಾ ಶಸ್ತ್ರಚಿಕಿತ್ಸೆ ನಡೆತುವ ಈಗ ಸಂಬಂಧಪಟ್ಟನಿಗೆ ಸಿಟಿ ಸ್ಕ್ಯಾನ್ 800 MA ಎಕ್ಸ್ರೇ ಕೂಡನಿಗೆ ಬಾರೆ ಬಾರೆ ಎಕ್ಸ್ರೇ ಸೌಲಭ್ಯ ಆಸ್ಪತ್ರೆಯಲ್ಲಿ ಉಂಡು ಈ ಸೌಲಭ್ಯತನ ಸಾರ್ವಜನಿಕಂಗ ಪಡೆದವರು. ಕೊಡಗು ವೈದ್ಯಕೀಯ ವಿಜ್ಞಾನ ಪಿಂಜ ಬೋಧಕ ಆಸ್ಪತ್ರೆ ಆದನೆಲ್ಲಿ ಪಲ್ಲು ಚಿಕಿತ್ಸಾ ವಿಭಾಗದ ಕೂಟಾದನೆಲ್ಲಿ ನಾಳೆ ಜಿಲ್ಲಾಸ್ಪತ್ರೆಯಲ್ಲಿ ದಂತಭಾಗ್ಯ ಸಪ್ತಾಹ ಕಾರ್ಯಕ್ರಮ ನಡಪ. ಈ ಕಾರ್ಯಕ್ರಮಕ್ಕೆ ಪುದಿಯ ಪಲ್ಲು ಇಡುವ ಫಲಾನುಭವಿಯ 45 ಬೈತರಂಗಳ ಆಯ್ತಿಂಜಿತು ಬಿಪಿಎಲ್ ಕಾರ್ಡ್ ಇರುಂಡು ಪಿಂಜ ಮೂಂದು ಇಲ್ಲೆಂಗಿ ಏರ ಪಲ್ಲು ಕಳಂದಂಡಂಗ ಈ ಕಾರ್ಯಕ್ರಮತ್ರ ಪ್ರಯೋಜನ ಪಡೆದವಲು. ಕಾರ್ಯಕ್ರಮಕ್ಕೆ ಹಾಜರಾಪಂಗ ಬಿಪಿಎಲ್ ಕಾರ್ಡ್ ಆಧಾರ್ ಕಾರ್ಡ್ ದಂಡ ಫೋಟೋ ಎಡ್ತ ಬರುಂಡು. ವಿರಾಜಪೇಟೆಯಲ್ಲಿ ಕಾರ್ಯನೀಸಿಯನ್ನುಳ್ಳ ECHS ಪಾಲಿಕ್ಲಿನಿಕ್ರ ಪಲ್ಲು ಡಾಕ್ಟರ್ಸ್ ನಾಳೆಂಜೆ ಕುಟ್ಟುವ ಅಂದು ಗೊತ್ತಾಯಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ಮಡಿಕೇರಿ ಪಟ್ಟಣ ಜಿಲ್ಲಾ ಪಂಚಾಯತ್ ಸಭಾಮಂಡಳಿ ಸಂಸದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ನಡೆದು ಸಭೆಯಲ್ಲಿ ಸಂಸದರು ಮಾತಾಡಿ ಜಿಲ್ಲೆಯಲ್ಲಿ ವಿಪರೀತ ಮಳೆ ಆಗ್ತಾ ಉಂಟು, ಕರೆಂಟ್ಗೆ ಸಂಬಂಧಪಟ್ಟಂಗೆ ತಾಪತ್ರಯ ಬಂದರೆ ತಕ್ಷಣ ಸರಿ ಮಾಡಿಕೊಡಿ. ಸಾರ್ವಜನಿಕರಿಗೆ ಯಾವುದೇ ತರಹದಲ್ಲಿ ಕರೆಂಟ್ನ ತಾಪತ್ರಯ ಆಗದಂಗೆ ಸರಿಯಾಗಿ ನಿಗಾ ತಕೊಂಡು ಎಚ್ಚರ ತಗಣಿತ ಸಂಬಂಧಪಟ್ಟ ಇಂಜಿನಿಯರ್ಗೆ ಸೂಚನೆ ಕೊಟ್ಟಳು. ಇಲಾಖೆನ ಕಾರ್ಯಪಾಲಕ ಇಂಜಿನಿಯರ್ ಅಶೋಕ್ ಮಾತಾಡಿ, ಇಷ್ಟ ಗಂಟ 962 ಕರೆಂಟ್ ಕಂಬಗ, 132 ಕರೆಂಟ್ ಪರಿವರ್ತಕಗ ಹಾಳಾಟು, 1000 ಕರೆಂಟ್ ಕಂಬನ ತರಿಸಿಕೊಂಡಳು, 14 ಹೆಚ್ಚುವರಿ ಗಾಡಿಗ ಕೆಲಸ ಮಾಡ್ತಾವಟ್ಟು, ಹಂಗೆ 75 ಗ್ಯಾಂಗ್ ಮ್ಯಾನ್ಗ ಕೆಲಸ ಮಾಡ್ತಾಳೋತ ಮಾಹಿತಿ ಕೊಟ್ಟು. ಶಾಸಕ ಮಂಡೇಪಂಡ ಪಿ ಅಪ್ಪಚರಂಜನ ಮಾತಾಡಿ, ಜಿಲ್ಲೆನ ಹಳ್ಳಿ ಕಡೆಗಳಲ್ಲಿ ಕರೆಂಟ್ ಇಲ್ಲೇತ ಪುಕಾರ್ಗ ಕೇಳಿ ಬರ್ತಾವಟ್ಟು, ಕರೆಂಟ್ನ ತಾಪತ್ರೆ ಆಗದಂಗೆ ಎಚ್ಚರ ತಗಣಿತ ಸೂಚನೆ ಕೊಟ್ಟು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಮಾತಾಡಿ, ಕಳೆದ ಒಂದು ವಾರದಿಂದ ವಿಪರೀತ ಮಳೆ ಆಗ್ತಾವಟ್ಟು, ಮಳೆಯಿಂದಾಗಿ ಇಬ್ಬರಿಗೆ ಗಾಯ ಆಗಟ್ಟು, ಒಂದು ದನ ಪ್ರಾಣ ಕಳ್ಕೊಂಟು, ಸುಮಾರು ಕಡೆ ಕರೆಂಟ್ ಕಂಬಗ ಕರೆಂಟ್ ಪರಿವರ್ತಕ ಹಾಳಾಟು, ಇನ್ನೂ ಕೆಲವು ಕಡೆ ರಸ್ತೆಗೆ ಬಿದ್ದ ಮರಗಳ ಬುಡಿಸಿ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಳು, ಕರೆಂಟ್ ಇಲಾಖೆಗೆ ತುಂಬ ನಷ್ಟ ಆಗುತ್ತು ಅಂತ ಮಾಹಿತಿ ಕೊಟ್ಟು. ಸಭೆಯಲ್ಲಿ ಶಾಸಕ ಕುಂಬಾರ ನಜೀ ಬೋಪಯ್ಯ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡವು ಸೇರಿದಂಗೆ ಸುಮಾರು ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಾಭರಣ ಹಂಗೆ, ಕಾರ್ಯದರ್ಶಿ ಡಾಕ್ಟರ್ ಸಂತೋಷ ಹಾನಗಲ್ಲವು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಅಧ್ಯಕ್ಷರು ಹಂಗೆ ಕಾರ್ಯದರ್ಶಿಗ ಬೆಳಗ್ಗೆ 9 ಸೋಮವಾರಪೇಟೆನ ಸರ್ಕಾರಿ ಅತಿಥಿಗೃಹದಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರೊಟ್ಟಿಗೆ ಸಭೆ ನಡೆಸಿವೆ. ಅಲ್ಲಿಂದ 10 ಸೋಮವಾರಪೇಟೆ ತಾಲೂಕಿನ ಚೌಡ್ಲು ಗ್ರಾಮದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯುವ ಕನ್ನಡ ಕಾಯಕ ವರ್ಷಾಚರಣೆನ ನುಡಿನುಡಿ ನುಡಿಯಾನ ಜಂಬರಲ್ಲಿ ಭಾಗವಹಿಸಿವೆ. ಮಧ್ಯಾಹ್ನ 3 ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ನಡೆಸಿವೆ. ಅಲ್ಲಿಂದ ಸಾಯಂಕಾಲ 5 ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿವೆ ಅಂತ ಇವರ ಆಪ್ತ ಕಾರ್ಯದರ್ಶಿಗ ತಿಳಿಸಿಡೋ. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ಲಿ ನಾಳೆ ಹಲೂನ್ ಡಾಕ್ಟರ್ಗ ಇದ್ದಾವೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕೊಡಗು ವೈದ್ಯಕೀಯ ವಿಜ್ಞಾನ ಮತ್ತು ಬೋಧಕ ಆಸ್ಪತ್ರೆನ ಕಡೆಯಿಂದ ದಂತ ಚಿಕಿತ್ಸಾ ವಿಭಾಗ ಇವರ ಕೂಡು ಕೂಟಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಮತ್ತು ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿ ನಾಳೆಯಿಂದ 16 ಮುಟ ದಂತಭಾಗ್ಯ ಸಪ್ತಾಹ ಕಾರ್ಯಕ್ರಮ ಏರ್ಪಾಡಾಟುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿಡೋ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವು ಮಳೆ ಹಾನಿಗೆ ಸಂಬಂಧಪಟ್ಟಂಗೆ ರಾಜ್ಯದ ಎಲ್ಲ ಉಸ್ತುವಾರಿ ಮಂತ್ರಿಗ, ಉಸ್ತುವಾರಿ ಕಾರ್ಯದರ್ಶಿಗ, ಜಿಲ್ಲಾಧಿಕಾರಿಗ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ, ಹಂಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಟ್ಟಿಗೆ ವಿಡಿಯೋ ಸಂವಾದ ಮಾಡಿ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾವಟ್ಟು, ಸರಿಯಾದ ಎಚ್ಚರ ತಕಣಿ, ಈ ಹಿಂದೆ ಆದ ಪ್ರಕೃತಿ ವಿಕೋಪನ ಜ್ಞಾನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ಅನಾಹುತಗಾಗದಂಗೆ ನಿಗಾ ತಗಣಿತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಳು. ಕೃಷಿ ಕ್ಷೇತ್ರದಲ್ಲಿ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕೆಲಸಗಳಿಂದ ವಿಶಿಷ್ಟ ಮತ್ತು ದೊಡ್ಡ ಸಾಧನೆ ಮಾಡಿರುವ ಹಂಗೆ ರೈತರ ಏಳಿಗೆಗೆ ತುಂಬ ಕಷ್ಟಪಟ್ಟಿರುವ ಪರಿಣಿತರಿಗೆ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಇನಾಮ್ ಕೊಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಕೆಯ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಕೇಳಿ ತಿಳ್ಕೊಳಕ್ಕೆ. ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಬೀಳ್ತಿರುವ ವಿಪರೀತ ಮಳೆಯಿಂದಾಗಿ ರಸ್ತೆಗೆ ಹಾಳಾಗ್ತಾ ಉಂಟು. ಇನ್ನೂ ಮಳೆ ಜೋರಾದರೆ ರಸ್ತೆಗೆ ಹಿಡಿದು ಬೀಳುವ ಸಾಧ್ಯತೆ ಇರೋದ್ರಿಂದ ಜಿಲ್ಲೆಯಲ್ಲಿ ಬರುವ 15 ಮುಟ ತುಂಬ ತೂಕದ ಗಾಡಿಗಳ ಸಂಚಾರನ ನಿಷೇಧ ಮಾಡಿಳು. ಟಿಂಬರ್ ಲಾರಿಗ, ಪೊಯ್ಯ ಸಾಗಾಟ ಮಾಡುವ ಗಾಡಿಗ ಸೇರಿದಂಗೆ ತುಂಬ ತೂಕದ ಗಾಡಿಗಳ ಸಂಚಾರನ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಆದೇಶ ಹೊರಡಿಸಿಳು. ಕೊಡಗು ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 23 ಮಡಿಕೇರಿ ತಾಲೂಕಿನ ಕಗ್ಗೋಡ್ಲು ಗ್ರಾಮದ ಪಡನೊಳಂಡ ಬೋಪಣ್ಣ ಕುಶಾಲಪ್ಪ ಅವರ ಗದ್ದೆಯಲ್ಲಿ 30 ವರ್ಷದ ರಾಜ್ಯ ಮಟ್ಟದ ಮುಕ್ತ ಕೆಸರುಗದ್ದೆ ಆಟೋಟ ಪೈಪೋಟಿ ಏರ್ಪಾಡಾಟು. ಸುಂಟಿಕೊಪ್ಪ ಹೋಬಳಿ ವ್ಯಾಪ್ತಿನ ಅಂದಗೋವೆ, ಕಾನಬೈಲು, ಬೈಚನಹಳ್ಳಿ, ನಾಕೂರು ಶಿರಂಗಾಲ, ಕಲ್ಲೂರು ಗ್ರಾಮದ ಕಾಫಿ ತೋಟಗಳಲ್ಲಿ ನೆಲೆಯುತ್ತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 6 ಮುಟ ನಡೆದಿದೆ. ಕಾಫಿ ತೋಟದ ಮಾಲೀಕರು, ಕೆಲಸದವು, ವಾಹನ ಸವಾರರು, ಸಾರ್ವಜನಿಕರು ತುಂಬ ಎಚ್ಚರಂದಿರ ಕೂತ ಕುಶಾಲನಗರ ವಲಯ ಅರಣ್ಯ ಅಧಿಕಾರಿಗ ತಿಳಿಸಿಳು. ಜಿಲ್ಲೆನ ಹೆಸರು ಪಡೆದ ಪ್ರವಾಸಿ ಜಾಗ ದುಬಾರಿಯಲ್ಲಿ ವಿಪರೀತ ಮಳೆ ಆಗ್ತಿರೋದ್ರಿಂದ ಹೊಳೆಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಉಂಟು. ಆದ್ದರಿಂದ ಅರಣ್ಯ ಇಲಾಖೆ ಸಾಕಾನೆ ಶಿಬಿರಕ್ಕೆ ಹೋಗುವ 3 ಬೋಟ್ನ ನಿಲ್ಲಿಸಿಳು. ಮುಂದಿನ ದಿನಗಳಲ್ಲಿ ಮಳೆ ಕಮ್ಮಿಯಾದಂಗೆ ಬೋಟ್ನ ಯಾಗೋಳಂಗೆ ಬುಟ್ಟವೇತ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಭಾರತ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಯುವ ಪ್ರತಿಭಾನ್ವೇಷಣೆಗಾಗಿ ಆಕಾಶವಾಣಿಯ ವಿಶೇಷ ವೇದಿಕೆ ಏರ್ ನೆಕ್ಸ್ಟ್. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. 2047 ಹೇಗಿರಬೇಕು ನನ್ನ ದೇಶ? ವಿಜಯಪುರದ ಕಾಲೇಜು ವಿದ್ಯಾರ್ಥಿಗಳ ಕನಸುಗಳಿಗೆ ಅವರದೇ ಮಾತುಗಳ ಮುದ್ರೆ. ಈ ವೇದಿಕೆಯ ಮೇಲೆ ಕನಸುಗಳನ್ನ ಬಿಚ್ಚಿಡುತ್ತಿದ್ದಾರೆ ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಸುಪ್ರಿಯಾ ಪಾಟೀಲ್, ಸಾವಿತ್ರಿ ಪಡಸಾಲೆ, ಸುಷ್ಮಾ ಸವಸುದ್ದಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಲಕ್ಷ್ಮೀ ನರೇಂದ್ರ ಕಲಾಲ್, ಮೇಘಾ ಹಳಕಟ್ಟಿ, ಬಿಡಿಇ ಮಹಿಳಾ ಪದವಿ ಮಹಾವಿದ್ಯಾಲಯದ ಲಕ್ಷ್ಮೀ ಸಂದೀಮನಿ, ಅಶ್ವಿನಿ ರಾಠೋಡ್, ಶ್ರೀಮತಿ ಕುಮುದ್ಬೆನ್ ದರ್ಬಾರ್ ಕಾಲೇಜಿನ ರೋಹಿತ್ ಚೌಧರಿ ಹಾಗೂ ಸೌಂದರ್ಯ ಎನ್ ಹೆಬ್ಬಳ್ಳಿ. ಏರ್ ನೆಕ್ಸ್ಟ್ನಲ್ಲಿ ಯುವ ಮನಸ್ಸುಗಳ ಕನಸುಗಳ ಅನಾವರಣ. ಏರ್ ನೆಕ್ಸ್ಟ್ನಲ್ಲಿ ಯುವ ಮನಸ್ಸುಗಳ ಕನಸುಗಳ ಅನಾವರಣ. ನಮಸ್ಕಾರ ಪ್ರಿಯ ಕೇಳುಗರೆ, ಇದು ಆಕಾಶವಾಣಿ ಕೇಂದ್ರ ವಿಜಯಪುರ. ಪ್ರಸ್ತುತಪಡಿಸುತ್ತಿರುವವರು ಸುಷ್ಮಾ ಸವಸುದ್ದಿ. ಇದು ಯುವವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮ ಮಾತು. ಭಾರತ ಧರ್ಮಭೂಮಿ, ಕರ್ಮಭೂಮಿ, ಯೋಗಭೂಮಿ, ಪುಣ್ಯಭೂಮಿ. ಭಾರತದ ಚರಿತ್ರೆ, ಇತಿಹಾಸ, ಸಂಸ್ಕೃತಿ ಜಗತ್ತಿಗೆ ರೋಮಾಂಚನ ತರಿಸುವಂತದ್ದು. ಭಾರತದ ವೈವಿಧ್ಯತೆಯಲ್ಲಿನ ಏಕತೆ ಜಗತ್ತಿಗೆ ಮಾದರಿಯಾಗಿರುವಂತದ್ದು. ಇಲ್ಲಿಯ ನಿಸರ್ಗ ಸ್ವರ್ಗಕ್ಕೆ ಸಮಾನ. ಅನೇಕ ನಾಗರಿಕತೆಗಳಿಗೆ ಬುನಾದಿ ಹಾಡಿ ರಾಜ ಮನೆತನಗಳ ವೈಭವದಲ್ಲಿ ಮೆರೆದು ಸುಮಾರು 200 ವರ್ಷಗಳ ಕಾಲ ಪರಕೀಯರ ದಾಳಿಗೂ ಗುರಿಯಾಗಿ ಅದೆಷ್ಟೋ ಹೋರಾಟ, ಪರದಾಟ, ಉಪವಾಸ, ಕ್ರಾಂತಿಯ ಫಲಶ್ರುತಿಯಿಂದ ಕೊನೆಗೂ ಪರಕೀಯರ ದಾಳಿಯಿಂದ ವಿಮೋಚನೆಗೊಂಡ ಭಾರತ ಪ್ರಜಾಪ್ರಭುತ್ವವನ್ನ ನಂಬಿ ಬಹುದೂರ ಸಾಗಿ ಬಂದಿದೆ. ಈಗ ಹಿಂತಿರುಗಿ ನೋಡಿದರೆ ಈ ಪಯಣಕ್ಕೆ 75 ವರ್ಷ. ಸ್ವಾತಂತ್ರ್ಯೋತ್ಸವದ ಅಮೃತಗಳಿಗೆ ಸಂಭ್ರಮದಲ್ಲಿ ಇರುವ ಭಾರತ ತನ್ನ ಶತಮಾನೋತ್ಸವಕ್ಕೆ ಪಾದಾರ್ಪಣೆ ಮಾಡಿದಾಗ ಹೇಗೆ ಇರಬೇಕು ಎಂಬ ಆಶಯಗಳ ಮೂಟೆಯನ್ನು ಹಂಚಿಕೊಳ್ಳಲು ತಯಾರಿರುವ ಯುವ ಮನಸ್ಸುಗಳು ಇಂದು ನಮ್ಮೊಂದಿಗೆ ಇವೆ. ಅವರೆಲ್ಲರನ್ನೂ ಯುವವಾಣಿಯ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪದವಿಯಲ್ಲಿ ಓದುತ್ತಿರುವ ಪ್ರತಿಭಾನ್ವಿತ ರೇಡಿಯೋ ಜಾಕಿಗಳಿಗಾಗಿ ಅನ್ವೇಷಣಾ ಅಭಿಯಾನವನ್ನು ಆಕಾಶವಾಣಿ ಹಮ್ಮಿಕೊಂಡಿದ್ದು, ಇಲ್ಲಿ ಯುವ ಮನಸ್ಸುಗಳು 2047 ತಮ್ಮ ಕನಸಿನ ಭಾರತ ಹೇಗಿರಬೇಕೆಂದು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ. ಮೊದಲಿಗೆ ವಿಜಯಪುರದ ಶ್ರೀಮತಿ ಕುಮುದಾ ಬೇನ್ ದರ್ಬಾರ್ ಕಾಲೇಜಿನ ಬಿಕಾಂ ವಿದ್ಯಾರ್ಥಿನಿ ಸೌಂದರ್ಯ ಎಂ ಹೆಬ್ಬಳ್ಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಸರ್ವರಿಗೂ ನನ್ನ ನಮಸ್ಕಾರ. ಇಂದು ನಾನು ಮಾತನಾಡಲಿರುವ ವಿಷಯ 2047 ನಮ್ಮ ಭಾರತ ದೇಶ ಹೇಗಿರಬೇಕು, ಅಂದರೆ 25 ವರ್ಷಗಳ ನಂತರ ಅದರ ಬೆಳವಣಿಗೆ, ಅದರ ಪ್ರಗತಿಯನ್ನು ನಾವು ನೋಡಬಹುದು. ಮೊದಲನೆಯದಾಗಿ ಹೇಳಬೇಕೆಂದರೆ ದೇಶದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಕಡಿವಾಣ ಹಾಕಬೇಕು. ಹೇಗೆ? ಒಂದು ದಂಪತಿಗೆ 2 ಮಕ್ಕಳು, ಅಂದರೆ ನಾವಿಬ್ಬರು ನಮಗಿಬ್ಬರು ಎಂದಂತೆ. ಜಗತ್ತಿನಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶವು 2ನೇ ಸ್ಥಾನದಲ್ಲಿದೆ. ಈ ಬೆಳೆಯುತ್ತಿರುವ ಜನಸಂಖ್ಯೆಯ ಕಾರಣದಿಂದಾಗಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡುತ್ತಲೇ ಬಂದಿದ್ದೇವೆ. ಹಾಗಾಗಿ ನಮ್ಮ ಭಾರತ ದೇಶದ ಜನಸಂಖ್ಯೆ ಕಡಿವಾಣ ಹಾಕಲೇಬೇಕು. ಎರಡನೇದಾಗಿ ಹೇಳಬೇಕಾದರೆ ಗಿಡ ಮರಗಳಿಗೆ ಎಷ್ಟು ಎಲೆಗಳಿದ್ದರೂ ಅದು ಭಾರವಲ್ಲ, ಏಕೆಂದರೆ ಪ್ರತಿಯೊಂದು ಎಲೆ ಸ್ವಾವಲಂಬಿ, ತನ್ನದೇ ಆದ ಕಾರ್ಯದಲ್ಲಿ ತನಗಾಗಿ ಆಹಾರ ತಯಾರಿಸುತ್ತದೆ. ಮನುಷ್ಯನ ಜೀವನವು ಹೀಗೆ ಸಾಗಬೇಕು, ಹೀಗೆ ಕಾಣಬೇಕು. ಪ್ರತಿಯೊಬ್ಬ ನಾಗರಿಕನಿಗೆ ಒಂದು ದುಡಿಮೆ ಹಾಗೂ ಒಂದು ಆದಾಯದ ಮೂಲವಿರಬೇಕು. ಶ್ರೀ ನರೇಂದ್ರ ಮೋದಿಜಿಯವರು ಹೇಳಿದಂತೆ ಪ್ರತಿಯೊಬ್ಬನು ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಯಾಗಿ ದುಡಿದು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ಮೂರನೇದಾಗಿ ಹೇಳಬೇಕೆಂದರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ದೊಡ್ಡ ಪಟ್ಟಣಗಳಿವೆ. ಆ ಪಟ್ಟಣಗಳಲ್ಲಿ ಮಹಡಿಯ ಮೇಲೆ ಮಹಡಿ ಕಟ್ಟಿ ಬಹುಅಂತಸ್ತಿನ ಕಟ್ಟಡಗಳನ್ನು ನಾವು ನೋಡುತ್ತೇವೆ. ಅಲ್ಲಿದ್ದ ಜನರ ಗದ್ದಲದಿಂದಾಗಿ ಶುದ್ಧ ಗಾಳಿ ನೀರು ಸಿಗದೆ ಅದು ಅಶುದ್ಧವಾಗಿದೆ. ಗಿಡ ಮರಗಳನ್ನು ಕಡಿದು ಬಹುಅಂತಸ್ತಿನ ಕಟ್ಟಡಗಳನ್ನು ಕಟ್ಟುವುದರಿಂದ ಭೂಕುಸಿತ, ಗುಡ್ಡ ಕುಸಿತ ಹಾಗೂ ಭೂಕಂಪ ಉಂಟಾಗುತ್ತಿವೆ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಅಂತಸ್ತಿನ ಮನೆಯನ್ನು, ಒಂದು ಅಂತಸ್ತಿನ ಕಟ್ಟಡಗಳನ್ನು ಕಟ್ಟಲು ಅವಕಾಶ ನೀಡಿ ಭೂಮಿಗೆ ಆಗುತ್ತಿರುವ ಸಮಸ್ಯೆಯನ್ನು ನಾವು ತಡೆಗೊಳಿಸೋಣ. ಮನೆಗಳ ಸುತ್ತಮುತ್ತಲೂ ತಮ್ಮದೇ ಆದಂತಹ ಕೈತೋಟವನ್ನು ಬೆಳೆಸೋಣ. ರಾಸಾಯನಿಕ ಮುಕ್ತ ಹೂವು, ಹಣ್ಣು, ತರಕಾರಿಗಳನ್ನು ನಾವು ಬೆಳೆಸಿದರೆ ನಮ್ಮ ಆರೋಗ್ಯಕ್ಕೆ ಅದು ಉತ್ತಮಕಾರಿ. ನಮ್ಮ ಸುತ್ತಮುತ್ತಲೂ ಗಿಡ ಮರಗಳಿದ್ದಷ್ಟು ನಮಗೆ ಶುದ್ಧವಾದ ಗಾಳಿ, ಸೂರ್ಯನ ಎಳೆ ಬಿಸಿಲು ದೊರೆಯುತ್ತದೆ. ಪ್ರಕೃತಿಯಲ್ಲಿ ಅಪಾರವಾದ ವ್ಯತ್ಯಾಸವನ್ನು ನಾವು ಕಾಣಬಹುದು. ಶಿಕ್ಷಣ ಬಗ್ಗೆ ಮಾಹಿತಿ ಇಲ್ಲಿ ನೋಡೋಣ. ಶಾಲಾ ವಿದ್ಯಾಭ್ಯಾಸದಲ್ಲಿಯೇ ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಸಂಸ್ಕೃತಿಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ಕಾಯ್ದೆ ಕಾನೂನುಗಳ ಬಗ್ಗೆ ನಾವು ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳಿಗೂ ಮನಮುಟ್ಟುವಂತಾಗಿರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂದು ನಾವು ಮಕ್ಕಳಲ್ಲಿ ಅರಿವು ಮೂಡಿಸಬೇಕು. ಇದು ಬಹುಮುಖ್ಯ ಕಾರ್ಯ. ಬೆಳೆಯುವ ವಯಸ್ಸಿನ ಮಕ್ಕಳಲ್ಲಿ ಈ ಎಲ್ಲ ಮುಖ್ಯ ಅಂಶಗಳನ್ನು ಕುರಿತು ನಾವು ಶಿಕ್ಷಣ ನೀಡಲೇಬೇಕು. ಏಕೆಂದರೆ ಈಗಿನ ಮಕ್ಕಳು ನಮ್ಮ ದೇಶದ ಪ್ರಗತಿಗೆ ಕಾರಣವಾಗುತ್ತಾರೆ. ಶಿಕ್ಷಣ ಸಂಸ್ಥೆಯ ದೃಷ್ಟಿಯಿಂದಾಗಿ ಹೇಳಬೇಕಾದರೆ ಪ್ರತಿ ಮಕ್ಕಳಿಗೆ ಶಿಕ್ಷಣದ ಸವಲತ್ತು ಸಿಗಲೇಬೇಕು. ಏಕೆಂದರೆ ಶಿಕ್ಷಣ ಶ್ರೀಮಂತರ ಸೊತ್ತಾಗದೆ ದಿವಂತರ ಸೊತ್ತಾಗಬೇಕು. ಶಿಕ್ಷಣ ಪ್ರತಿ ಮಕ್ಕಳ ಹಕ್ಕು. ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳ ಮುಕ್ತವಾಗಿ ನಮ್ಮ ದೇಶವನ್ನು ನಾವು ಮುಂದೂಡಿಸೋಣ. ಸುಖ, ಶಾಂತಿ, ನೆಮ್ಮದಿ ಎಲ್ಲೆಲ್ಲಿಯೂ ಕಾಯಬೇಕು. ಅದು ನಮ್ಮ ಕರ್ತವ್ಯ, ಅದು ನಮ್ಮೆಲ್ಲರ ಭಾರತೀಯರ ಕರ್ತವ್ಯ. ಡೀಸೆಲ್, ಪೆಟ್ರೋಲ್ಗಳ ಬಳಕೆಯನ್ನು ಕಡಿಮೆಗೊಳಿಸಿ ಸೋಲಾರ್ ಮತ್ತು ವಿದ್ಯುತ್ ಆಧಾರಗಳಿಂದ ವಾಹನವನ್ನು ನಾವು ಬಳಸೋಣ. ಇದರಿಂದ ಗಾಳಿಯು ಶುದ್ಧ, ನಮ್ಮ ಭಾರತ ಸ್ವಾವಲಂಬಿಯಾಗಿ ಮುಂದುವರಿಯುತ್ತದೆ. 2047 ಭಾರತ ಸೇವಾ ವಲಯದಲ್ಲಿ ಗಣನೀಯವಾಗಿ ಅಭಿವೃದ್ಧಿ ಹೊಂದಬೇಕು. ಪ್ರತಿಯೊಬ್ಬ ನಾಗರಿಕನಿಗೆ ನ್ಯಾಯ ದೊರೆಯಬೇಕು. ಇದರ ಹಿಂದೆ ನಿಷ್ಠಾವಂತ ವಕೀಲರು, ನ್ಯಾಯಾಧೀಶರು ಹಾಗೂ ಕಾರ್ಯನಿರ್ವಾಹಕರು ನಮ್ಮ ದೇಶದ ಪ್ರಗತಿಗೆ ಮುಂದಾಗುವವರು. ನಮ್ಮ ಭಾರತ ವಿಶ್ವ ನಾಯಕನ ಪಟ್ಟ ಅಲಂಕರಿಸಬೇಕು. ಭಾರತೀಯರನ್ನು ಎಲ್ಲರೂ ಗೌರವದಿಂದ ಕಾಣುತ್ತಾರೆ. ಆದರೆ 25 ಇದು ಸಾಧ್ಯವೇ? ಖಂಡಿತ. ನಮ್ಮ ದೇಶದ ನಾಗರಿಕರು, ಯುವ ಪೀಳಿಗೆಯು ಕೈಜೋಡಿಸಿದಾಗ ಇದು ಖಂಡಿತ ಸಾಧ್ಯ. ಆಗ ಬದಲಾವಣೆ ಗಾಳಿ ಬೀಸಲು ಪ್ರಾರಂಭವಾಗುವುದು. ನಮ್ಮ ದೇಶ ಎಲ್ಲ ದೇಶಗಳಿಗಿಂತ ಶ್ರೇಷ್ಠ ಸಾಂಸ್ಕೃತಿಕ ಹಾಗೂ ಉತ್ತಮ ನಾಗರಿಕರನ್ನು ಹೊಂದಿರುತ್ತದೆ. ಅಂತಹ ದೇಶ ನಮ್ಮ ಭಾರತ ದೇಶವಾಗುವುದು. ಭಾರತಕ್ಕೆ ಜಯವಾಗಲಿ. ಜಯ ಹಿಂದ್, ಜಯ ಕರ್ನಾಟಕ ಮಾತೆ. ತನ್ನ ಕನಸಿನ ಭಾರತ, ಸ್ವಾವಲಂಬಿಯಾಗಿ, ಪರಿಸರ ಸ್ನೇಹಿಯಾಗಿ, ಶೈಕ್ಷಣಿಕ ಪ್ರಗತಿ ಹೊಂದಿದ ಭಾರತ ತನ್ನದಾಗಿರಲಿ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಕುಮಾರಿ ಸೌಂದರ್ಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿನಿ ಸುಪ್ರಿಯಾ ಶ್ರೀ ಪಾಟೀಲ್ ಇವರನ್ನ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಲು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು 2047 ನನ್ನ ದೇಶ ಹೇಗಿರಬೇಕು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತೇನೆ. ಭಾರತ ಎಂಬ ಪದವೇ ಎಷ್ಟೊಂದು ಮನೋಹರ, ಭಾವೈಕ್ಯತೆ, ಸಂಸ್ಕೃತಿ, ರಮಣೀಯತೆಗಳ ತವರೂರು ಪುಣ್ಯಮಯವಾದ ಭಾರತ. ಪ್ರಾಮಾಣಿಕತೆ, ಸಹೋದರತೆ, ಏಕತೆ, ಬಂಧುತ್ವ, ಸಹನೆ, ಸಹಕಾರ, ಆಧ್ಯಾತ್ಮಿಕ ಸಂಪತ್ತಿನಿಂದ ತತ್ವಭರಿತವಾದ ನೆಲೆಬೀಡು, ಶಿಲ್ಪಕಲೆಗಳನ್ನು ಸಾರುವ ದೇಗುಲಗಳು, ಕವಿಗಳು, ದಾಸ ಶ್ರೇಷ್ಠರು, ಸಾವಿರಾರು ವರ್ಷಗಳ ಪರಂಪರೆಯನ್ನು ತಿಳಿಸುವ ಮಹಲುಗಳು, ಹಂಪಿ, ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ, ಚಾರ್ಮಿನಾರ್, ಅಜಂತಾ, ಎಲ್ಲೋರಾ, ಗೋಲ್ಗುಮ್ಮಟ್, ವಾಹ್, ಎಷ್ಟೊಂದು ಸುಂದರ, ಎಷ್ಟೊಂದು ಅದ್ಭುತ ನಮ್ಮ ಭಾರತ. 29 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳು, 784 ಭಾಷೆಗಳು, 3,000 ಜಾತಿಗಳು, 6 ಧರ್ಮಗಳು, 6 ಜನಾಂಗಗಳು, 24 ಪ್ರಮುಖವಾದ ಹಬ್ಬಗಳನ್ನು ಒಳಗೊಂಡಂತಹ ಏಕೈಕ ದೇಶ ನನ್ನ ಭಾರತ ದೇಶ. ಸ್ನೇಹಿತರೆ, ಇಂದು ನಮ್ಮ ಭಾರತ ಮಾತೆಯ ಕಳೆಗುಂದುತ್ತಿರುವುದು ಎಂತಹ ದುರಾದೃಷ್ಟ! ಭ್ರಷ್ಟಾಚಾರ, ಅತ್ಯಾಚಾರ, ಅನೈತಿಕತೆ, ಜಾತಿ ಮತಗಳ ನಡುವೆ ಗಲಭೆ, ಜನತೆಯ ಜೀವ ಹಿಂಡುತ್ತಿರುವವರು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ವಿನಯ, ನಮ್ರತೆ, ಸೇವಾ ಮನೋಭಾವಗಳು ಮಾಯವಾಗಿವೆ. ದೇಶ ಕಟ್ಟಬೇಕಾದ, ಯೋಧರಾಗಬೇಕಾದ ನಮ್ಮ ಯುವ ಸಮುದಾಯ ಕೆಟ್ಟ ಚಟಗಳಿಗೆ ಬಲಿಯಾಗಿ ತಮ್ಮ ಕರ್ತವ್ಯವನ್ನೇ ಮರೆತು ಮಲಗಿಕೊಂಡಿದ್ದಾರೆ. ಇದೆಂಥ ವಿಪರ್ಯಾಸ! ಯುವಕರಲ್ಲಿ ಧೈರ್ಯವಿದೆ, ಚೈತನ್ಯವಿದೆ, ತೇಜಸ್ಸಿದೆ. ಆದರೆ ಅವರು ಸಾಮಾಜಿಕ ಹಾಗೂ ರಾಷ್ಟೀಯ ಚಾರಿತ್ರ್ಯವನ್ನ ಬೆಳೆಸಿಕೊಳ್ಳುವ ದೃಷ್ಟಿಕೋನವನ್ನ ಹೊಂದಬೇಕಾಗಿದೆ. ದೇಶದ ಯುವ ಸಮುದಾಯವನ್ನ, ಮಹಿಳಾ ಕಲಿಗಳನ್ನ, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ನಂತಹ ದೇಶ ಭಕ್ತರನ್ನ ಬಡಿ ದೆಬ್ಬಿಸುವ ಕಾರ್ಯವಾಗಬೇಕಾಗಿದೆ. ದೇಶ ನನಗೇನು ಕೊಟ್ಟಿತು ಎಂದು ಕೇಳುವುದಕ್ಕಿಂತ ಮೊದಲು ದೇಶಕ್ಕಾಗಿ ನಾನು ಏನು ಮಾಡಿದ್ದೇನೆ ಎಂದು ತಿಳಿದು ಕಾರ್ಯಪ್ರವರ್ತರಾಗಬೇಕು. 2047 ಹೊತ್ತಿಗೆ ನನ್ನ ದೇಶ ನವ ಭಾರತವಾಗಿ ನಿರ್ಮಾಣವಾಗಬೇಕು. ಹಾಗಾದ್ರೆ ಈ ನವಭಾರತವನ್ನ ನಿರ್ಮಿಸಬೇಕಾದರೆ ನಾವು ಮಾಡಬೇಕಾದ ಕಾರ್ಯಗಳೇನು ಎಂದು ಯೋಚಿಸಬೇಕಲ್ಲವೇ? ಮೊದಲನೆಯದಾಗಿ, ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಹಳ್ಳಿಗಳು ಉದ್ದಾರವಾಗದ ಹೊರತು ಪಟ್ಟಣಗಳು ಎಂದಿಗೂ ಉದ್ದಾರವಾಗಲಾರವು ಎಂಬಂತೆ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ವಿದ್ಯುತ್, ಶುದ್ಧ ಕುಡಿಯುವ ನೀರು, ಮನೆಗೊಂದು ಶೌಚಾಲಯ, ದೇಶದ ಮೂಲೆ ಮೂಲೆಗೆ ಸಂಚರಿಸಲು ಸುಸಜ್ಜಿತ ರಸ್ತೆ, ಸಮರ್ಪಕ ಒಳಚರಂಡಿ, ಹಳ್ಳಿಗರಿಗೂ ತಂತ್ರಜ್ಞಾನದ ಬಳಕೆ, ರೈತ ಸಲಹಾ ಕೇಂದ್ರ, ರೈತರ ಅನುಕೂಲಕ್ಕಾಗಿ ಬೀಜ, ಗೊಬ್ಬರ, ರೈತರಿಗೆ ಬೇಕಾಗುವಂತಹ ಸಾಧನ ಸಲಕರಣೆಗಳು ಹಳ್ಳಿಗಳಲ್ಲಿ ದೊರೆಯುವಂತಾಗಬೇಕು. ಶುಚಿತ್ವ ಆರೋಗ್ಯದ ಮೊದಲ ಮೆಟ್ಟಿಲು ಇದ್ದಂತೆ ಆರೋಗ್ಯವಾದ ದೇಹದಲ್ಲಿ ಆರೋಗ್ಯವಾದ ಮನಸ್ಸು ಇರುತ್ತದೆ ಎಂಬಂತೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಕಸ ಕಡ್ಡಿ ಹೊಲಸುಗಳಿಂದ ಮುಕ್ತವಾಗಿಸಿ ಸ್ವಚ್ಛ ಭಾರತ, ಸುಂದರ ಭಾರತ, ಆರೋಗ್ಯಕರವಾದ ಭಾರತವನ್ನಾಗಿ ಮಾಡೋಣ. ಭ್ರಷ್ಟಾಚಾರವನ್ನ ದೇಶದಿಂದ ಬಡಿದೊಡೆದು ಗುಮಾಸ್ತನಿಂದ ಹಿಡಿದು ನಮ್ಮ ನಾಳುವ ಪ್ರಭುಗಳವರೆಗೂ ಎಲ್ಲರೂ ಪ್ರಾಮಾಣಿಕತೆಯಿಂದ ದುಡಿಯಬೇಕು. ಸ್ನೇಹಿತರೆ, ವಸುಂಧರೆಯೇ ನೀನೆಷ್ಟು ಸುಂದರಿ ಎನ್ನುವ ಕಾಲವೊಂದಿತ್ತು, ಆದರೆ ಮಾಲಿನ್ಯದಿಂದ ನೀನೇನಾ ಸುಂದರಿ ಎನ್ನುವಂತಾಗಿದೆ. ಆದ್ದರಿಂದ ಸೃಷ್ಟಿಯ ಒಡಲ ಐಸಿರಿಯನ್ನ ಮಾರಿ ಬದುಕುವ ಜನತೆಯ ಜಾಯಮಾನ ನಿಲ್ಲಬೇಕು. ಅರಣ್ಯ ನಾಶ ನಿಲ್ಲಬೇಕು. ಹಸಿರು ಹೆಚ್ಚಿಸಿ, ಉಸಿರು ಉಳಿಸಿ. ಹಸಿರು ಜೀವಿಗಳ ಉಸಿರು ಎಂಬುದನ್ನ ವಿದ್ಯಾರ್ಥಿಗಳಾದ ನಾವು ಮುಂದಿನ ಅನಾಹುತಕ್ಕೆ ಇಂದೇ ಕ್ರಮಗಳನ್ನ ಕೈಗೊಳ್ಳುವ ಅಗತ್ಯವಿದೆ. ಪ್ರತಿಯೊಬ್ಬರಲ್ಲಿ ವೈಜ್ಞಾನಿಕ ಮನೋಭಾವನೆ ಎಚ್ಚೆತ್ತುಕೊಳ್ಳಬೇಕು. ಮೂಢನಂಬಿಕೆ ತೊಲಗಬೇಕು. ಭಾರತೀಯ ಪ್ರತಿ ಮನೆಯಿಂದ ಒಬ್ಬೊಬ್ಬ ವಿಜ್ಞಾನಿಯಾಗಿ ಹೊರಹೊಮ್ಮಬೇಕು. ಭಾರತೀಯ ಜನರಿಂದ ನಾವು ದುಡಿಯೋಣ, ಒಟ್ಟಾಗಿ ದುಡಿಯೋಣ. ನಮ್ಮ ಸಮಾಜದ ಒಳಿತಿಗಾಗಿ ನಮ್ಮೆಲ್ಲರ ಶಕ್ತಿಯನ್ನೇ ಪಣಕ್ಕಿಟ್ಟು ಸಮರ್ಥವಾಗಿ ದುಡಿಯೋಣ ಎಂಬ ಭಾವನೆ ಸಾರ್ವತ್ರಿಕವಾಗಿ ನಮ್ಮಲ್ಲಿ ನೆಲೆಗೊಳ್ಳಬೇಕು. ದೇಶ ಕಾಯಲು ಪ್ರತಿ ಮನೆಯಿಂದ ಒಬ್ಬೊಬ್ಬ ಯೋಧ ಹೊರಬರಬೇಕು. ದೇಶ ಆಳಲು ಪ್ರತಿ ಮನೆಯಿಂದ ಒಬ್ಬೊಬ್ಬ ಪ್ರಾಮಾಣಿಕ ನಾಯಕ ಹೊರಬರಬೇಕು. ಹೀಗೆ ನವ ಭಾರತವನ್ನ ನಿರ್ಮಿಸಬೇಕಾದರೆ ಮಾಡಬೇಕಾದ ಕಾರ್ಯಗಳನ್ನ ಪಟ್ಟಿ ಮಾಡುತ್ತಾ ಹೋದರೆ ಮುಗಿಯುವುದೇ ಇಲ್ಲ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿನ ಜಲಪಾತ, ಹರಿಯುವ ಹೊಳೆ, ಹಾಡುವ ಹಕ್ಕಿ, ತೂಗುವ ಮರ, ತಂಪಾದ ಗಾಳಿ ಯಾರಿಗೆ ಇಷ್ಟವಾಗುವುದಿಲ್ಲ? ಹೆತ್ತ ಹೊತ್ತ ತಾಯಿಯ ಋಣ ತೀರಿಸಲು 10 ಜನ್ಮ ಹೊತ್ತು ಬಂದರೂ ಹೊತ್ತಾಕಿಯ ಹೆತ್ತಾಕಿಯ ಋಣ ತೀರಿಸಲಾಗದು. ಆದ್ದರಿಂದ 2047 ಹೊತ್ತಿಗೆ ನನ್ನ ದೇಶ ನವ ಭಾರತವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರಬೇಕೆಂದು ಬಯಸುತ್ತೇನೆ. ಜೈ ಹಿಂದ್. ತನ್ನ ವೈಭವಯುತ ಭಾರತ ಎಂದಿಗೂ ವೈಭವದಲ್ಲೇ ಮೆರೆಯಲಿ. ಒಂದಿಂಚು ಕುಂದಾದರೂ ಸಹಿಸಲಾರೆ. ಪ್ರತಿ ಪ್ರಜೆಯು ಜಾಗೃತನಾಗಿ ನಿಂತರೆ ಶತಮಾನೋತ್ಸವದ ಹೊತ್ತಿಗೆ ನನ್ನ ನವ ಭಾರತ ಎದ್ದು ನಿಲ್ಲುವುದು ಎಂದ ಕುಮಾರಿ ಸುಪ್ರಿಯಾಗೆ ಧನ್ಯವಾದಗಳು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಇದೀಗ ವಿಜಯಪುರದ ಸರ್ಕಾರಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜಿನ ಮೇಘಾ ಹಳಕಟ್ಟಿಯನ್ನು ಸ್ವಾಗತಿಸುತ್ತೇನೆ. ನಾನು ಮೇಘಾ ಹಳಕಟ್ಟಿ ಅಂತ. ಇಂದಿನ ನಮ್ಮ ವಿಷಯ 2047 ನಮ್ಮ ಭಾರತ ಹೇಗಿರಬೇಕು, ಆ ರೀತಿ ನಮ್ಮ ಕನಸು ಯಾವ ರೀತಿ ಇದೆ. ಈಗ ನೋಡಿರ್ಬೋದು ನೀವು, ಸ್ವಾತಂತ್ರ್ಯ ಬರುವುದು ಹೇಗಿತ್ತು, ಸ್ವಾತಂತ್ರ್ಯ ನಂತರ ಹೇಗಿದೆ, ಇಲ್ಲಿವರೆಗೂ 2022 ತನಕ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಈಗ ನೋಡಿ, ಇಂಟರ್ನೆಟ್ ಯೂಸರ್ಸ್ ಅವಾಗ ಯಾವ ರೀತಿ ಇದೆ, ಬಟ್ ಇಂಟರ್ನೆಟ್ ಯೂಸರ್ಸ್ ಈಗ ಜಾಸ್ತಿ ಜನ ಆಗಿದ್ದಾರೆ. ಅದೇ ರೀತಿಯಾಗಿ ಈ 2022 ನಾವು ಆಜಾದಿಕ ಅಮೃತ್ ಮಹೋತ್ಸವ ಅಂದರೆ 25ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸುವ ನಿಟ್ಟಿನಲ್ಲಿದೆ. ಅದೇ ರೀತಿ ಮುಂದೆ 2047 ನಮ್ಮ ಭಾರತ ನೂರನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ನಿಟ್ಟಿನಲ್ಲಿದೆ. ಅದಾಗ್ಬೇಕಂದ್ರೆ ಅವಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು, ಅವಾಗ ಯಾವ ಟೆಕ್ನಾಲಜಿ ಮುಂದುವರಿಬೇಕು, ಕೆಲವೊಂದು ಮಹಿಳೆಯರಿಗೆ ರಕ್ಷಣೆಯನ್ನು ದೊರೆಯಬೇಕು, ಕೆಲವೊಂದು ಸಂಕಲ್ಪಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅವು ಯಾವ್ಯಾವ ಅಂತ ಹೇಳ್ಬೇಕಂದ್ರೆ, ಫಸ್ಟ್ ಮಹಿಳಾ ಸಬಲೀಕರಣ ಆಗ್ಬೇಕು. ನಮ್ ಇಂಡಿಯಾದಲ್ಲಿ ಮಹಿಳೆಯರನ್ನ ನೋಡಬಹುದು, ಸಿಕ್ಕಾಪಟ್ಟೆ ಅವ್ರು ಯಾವ್ದೇ ರೀತಿಯಾದಂತಹ ಫೆಸಿಲಿಟಿ ಸಿಗೋಲ್ಲಾಗ್ಯಾವ. ಬಟ್ ಹಾಗಾಗಬಾರ್ದು. 2047ರಲ್ಲಿ ನಮ್ಮ ಗುರಿಯನ್ನ ಮುಟ್ಬೇಕಂದ್ರೆ ಮಹಿಳಾ ಸಬಲೀಕರಣ ಕಂಪಲ್ಸರಿ ಆಗ್ಬೇಕು. ಮಹಿಳೆ ಎಲ್ಲರೂ ತಾವು ಸ್ವಾವಲಂಬಿಯಾಗಿ ದುಡಿಯುವಂತ ಕಲ್ಪನೆಯನ್ನು ನಾವು ಕಂಡಿದ್ದೇವೆ. ಅದೇ ರೀತಿಯಾಗಿ ಡಿಜಿಟಲ್ ಗೆ ಹೋಗಿ ನಗದು ರಹಿತ ಹಣದ ಪಾವತಿಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಈಗ ನೋಡ್ಬೋದು ನೀವು ಪೇಟಿಎಂ, ಗೂಗಲ್ ಪೇ ಅಂತ ಸರ್ವಾಗಿ ಆಪ್ ಗಳಿದಾವ. ಬಟ್ 100% ಮೆಂಬರ್ಸ್ ಅಲ್ಲಿ ಅದನ್ನ 20-30 ಮೆಂಬರ್ಸ್ ಅಷ್ಟೇ ಯೂಸ್ ಮಾಡ್ತಿದ್ದಾರೆ. ಬಟ್ ಅದನ್ನ 2047 ನಮ್ಮ ಕಲ್ಪನೆಯಲ್ಲಿ ಪ್ರತಿಯೊಬ್ಬರು ಅದನ್ನ ಯೂಸ್ ಮಾಡಬೇಕು. ಅಂದಾಗ ನಮ್ಮ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ಭಾರತವಾಗಿಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತ ಎಂಬ ವಿಶ್ವ ಗುರು ಎಂಬ ಬಿರುದು ಪಡೆಯಲು ಸಾಧ್ಯ ಆಕೈತಿ. ಅದೇ ರೀತಿಯಾಗಿ ನೀರನ್ನ ಸಂರಕ್ಷಿಸಬೇಕು. ಈ ನೋಡ್ಬೇಕು ನೀರನ್ನ ಎಷ್ಟು ವೇಸ್ಟ್ ಮಾಡ್ತಾರೆ, ಹಾಗಾಗಬಾರ್ದು. ನೀರನ್ನ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ದೇಶದ ಬೆಳವಣಿಗೆಗೆ ನಾವು ಸಹಕಾರಿ ಆಗ್ಬೇಕು. ಅದೇ ರೀತಿಯಾಗಿ ನದಿ ಮತ್ತು ಸಮುದ್ರಗಳನ್ನ ಕಲುಷಿತಗೊಳಿಸಬಾರದು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ಇರ್ತವೆ, ಅದರಿಂದ ಏನು ಎಲ್ಲ ಅದು ವೇಸ್ಟೇಜ್ ಆಗಿದ್ದನ್ನೆಲ್ಲ ನದಿ ಸಮುದ್ರಗಳಿಗೆ ಬಿಡ್ತಾರೆ. ಇದರಿಂದ ನೋಡ್ಬೇಕು ಆ ಜಲಚರ ಜೀವಿಗಳಿಗೂ ತೊಂದರೆ, ಅದನ್ನ ಸೇವಿಸುವ ಮಾನವನಿಗೂ ತೊಂದರೆ. ಹಾಗಾಗಬಾರ್ದು, ಅದನ್ನ ಕಲುಷಿತಗೊಳಿಸಬಾರದು. ಅದೇ ರೀತಿಯಾಗಿ ಶಕ್ತಿ ಸ್ವತಂತ್ರ, ನಮ್ಮ ಶಕ್ತಿ ನಮ್ಮ ಸ್ವತಂತ್ರವಾಗಿರ್ಬೇಕು. ಯಾವುದೇ ಫೀಲ್ಡ್ ನಲ್ಲಿ ಹೋಗಿ ನಾವು ಕೆಲಸ ಮಾಡುವಂತಹ ಶಕ್ತಿನ ನಮಗ ಗವರ್ಮೆಂಟ್ ಒದಗಿಸಿಕೊಡ್ಬೇಕು, ಮತ್ತೆ ಎಲ್ಲಾ ರೀತಿ ಫೆಸಿಲಿಟೀಸ್ ನೀಡಬೇಕು. ಮೊದಲು ನಮ್ಮ ರಾಷ್ಟ್ರ ಭ್ರಷ್ಟಾಚಾರ ಮುಕ್ತ ಆಗ್ಬೇಕು. ಮತ್ತೆ ಅದೇ ರೀತಿಯಾಗಿ ಎಲ್ಲರೂ ಚೆನ್ನಾಗಿ ಕಲಿಬೇಕಂದ್ರೆ ಪ್ರಮುಖವಾಗಿ 3 ಸದಸ್ಯರ ನಮಗೆ ತುಂಬಾ ಪ್ರಮುಖ ಆಗ್ತಾರೆ. ಅವ್ರು ಯಾರಂದ್ರೆ ತಂದೆ ತಾಯಿ ಶಿಕ್ಷಕ. ತಂದೆ ತಾಯಿ ಮಗುವನ್ನು ಹುಟ್ಟಿಸಿ ಅವರಿಗೆ ಜನ್ಮ ನೀಡ್ತಾರೆ, ಅವ್ರು ಒಳ್ಳೆ ಸಂಸ್ಕೃತಿಯನ್ನು ಕಳಿಸಿ ದೇಶದ ಬೆಳವಣಿಗೆ ನಾವು ಯಾವ ರೀತಿ ಥಿಂಕಿಂಗ್ ಮಾಡ್ಬೇಕನ್ನೋದನ್ನ ಹೇಳ್ಬೇಕು. ಅದೇ ರೀತಿಯಾಗಿ ಒಬ್ಬ ಶಿಕ್ಷಕ ನಮ್ಮ ದೇಶ ಬೆಳವಣಿಗೆ ಹೊಂದಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಒಂದು ಸರಿಯಾದ ಲೆವೆಲ್ ನಲ್ಲಿ ಹೇಳಿದ್ರೆ ಮಾತ್ರ ನಮ್ಮ ದೇಶ ಒಂದು ಬೆಳವಣಿಗೆಯಾಗಿ ಹೊಂದೋಕೆ ಸಾಧ್ಯ ಆಗ್ತೈತಿ. ಅದೇ ರೀತಿಯಾಗಿ ಭ್ರಷ್ಟಾಚಾರ ಮೊದಲು 2047 ನಮ್ಮ ಕನಸು ಭ್ರಷ್ಟಾಚಾರ ಮುಕ್ತವಾಗಬೇಕು. ಅದೇ ರೀತಿ ನೋಡಿ, ಈಗ ಪ್ಲಾಸ್ಟಿಕ್ ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿದ್ದಾರೆ. ನಮ್ಮ 2047 ನಮ್ಮ ಗುರಿ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗ್ಬೇಕು ಅಂದ್ರೆ ಆಗ್ಲೇಬೇಕು. ಈ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡೋರಿಗೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ಬೇಕು. ಅಲ್ಲಿವರೆಗೆ ಈಗ ನಮ್ಮ ಪ್ರೊಸೆಸ್ ನಡೆದಿದೆ, ಬಟ್ ಅದನ್ನ ಪ್ರೊಸೆಸ್ ಮುಂದುವರ್ತಾನೇ ಹೋದ್ರೆ ನಮ್ಮ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗ್ಬೇಕು. ಇಷ್ಟು ನನ್ನ ಕನಸು. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ ಹಲವಾರು ಯೋಜನೆಗಳು ತಂದಿದ್ದಾರೆ. ನಮ್ಮ ಭಾರತ ಈಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿರದೆ 2047 ನಮ್ಮ ಗುರಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ವಿಶ್ವ ಗುರು ಎಂಬ ಬಿರುದನ್ನ ಅದು ಪಡೆಯಬೇಕು. ಅಂದಾಗ ಮಾತ್ರ ನಾವು ಕಂಡಿದ ಕನಸು ಸಾರ್ಥಕ ಆಕೈತಿ. ಅದೇ ರೀತಿಯಾಗಿ ಈಗ ನೋಡಿ, ಅಬ್ದುಲ್ ಕಲಾಂ ಅವರು 2020 ಕನಸನ್ನು ಕಂಡಿದ್ರು, ಅದು ಸಾರ್ಥಕ ಆಗ್ತಾನೆ ಬಂದಿದೆ. ಅದೇ ರೀತಿಯಾಗಿ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದಂತ ವಿಷನ್ 2047 ಅದು ಆಗ್ಬೇಕು. ಅದೇ ರೀತಿ ಇಷ್ಟೆಲ್ಲ ಆಗ್ಬೇಕಂದ್ರೆ ನಾವು ಒಗ್ಗಟ್ಟಿನ, ಇಡೀ ನಮ್ಮ ದೇಶ ಜನರನ್ನ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಎಲ್ಲರೂ ನಮ್ಮ ಗುರಿಯನ್ನು ನಾವು ತಲುಪಬೇಕಂದ್ರೆ ಚೆನ್ನಾಗಿ ಎಲ್ಲರೂ ಕೆಲಸ ಮಾಡಬೇಕು, ಶ್ರಮ ವಹಿಸಿ ಕೆಲಸ ಮಾಡಬೇಕು. ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಎಲ್ಲ ಬದಲಾಗಬೇಕು. ಈ ಮೇಲೆ ಎಲ್ಲ ಪಾಯಿಂಟ್ಸ್ ಗಳು ಆಗ್ಬೇಕಂದ್ರೆ ನಾವು ಗೌರ್ಮೆಂಟ್ ಜೊತೆ ಸಹಕಾರ ವಹಿಸಬೇಕಂತ ಹೇಳಿ ನನ್ನ ಭಾಷಣ ಮುಗಿಸುತ್ತಿದೆ. ಭಾರತದ ಅಭಿವೃದ್ಧಿಗೆ ಮಹಿಳಾ ಸಬಲೀಕರಣ, ತಂತ್ರಜ್ಞಾನದ ಬೆಳವಣಿಗೆ, ಶುದ್ಧ ಪರಿಸರವುಳ್ಳ ಭಾರತ ನನ್ನದಾಗಿರಲಿ ಎಂದ ಸಹೋದರಿ ಮೇಘಾಗೆ ಹೃದಯಪೂರ್ವಕ ಧನ್ಯವಾದಗಳು. ವಿಜಯಪುರದ ಸರ್ಕಾರಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜಿನ ಲಕ್ಷ್ಮೀ ನರೇಂದ್ರ ಕಲಾಲ್ ಇವರನ್ನ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲೆಂದು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಲಕ್ಷ್ಮೀ ನರೇಂದ್ರ ಕಲಾಲ್. ಈ ಸಂದರ್ಭದಲ್ಲಿ ಇಡೀ ದೇಶವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಮೂಲಕ ಭಾರತವು ತನ್ನ ಜನರು, ಸಂಸ್ಕೃತಿ ಮತ್ತು ಸಾಧನೆಗಳ ವೈಭವ ಇತಿಹಾಸವನ್ನು ಆಚರಿಸ್ತಾ ಇದೆ. 25 ವರ್ಷಗಳ ನಂತರ ಅಂದರೆ 2047ಕ್ಕೆ ದೇಶಕ್ಕೆ ಸ್ವತಂತ್ರ್ಯ ಬಂದು 100 ವರ್ಷವಾಗಲಿದೆ. ಮುಂಬರುವ 25 ವರ್ಷಗಳು ದೇಶಕ್ಕೆ ಅಮೃತ ಕಾಲ. 2047ರಲ್ಲಿ ಭಾರತ ತನ್ನ ಬಗ್ಗೆ ದೊಡ್ಡ ದೃಷ್ಟಿ ಇದೆ. 2047 ವೇಳೆಗೆ ನಾವು ಭ್ರಷ್ಟಾಚಾರ, ಬಡತನ, ನಿರುದ್ಯೋಗ, ಅಪೌಷ್ಟಿಕತೆ ಮತ್ತು ಅನಕ್ಷರತೆಯ ಸಮಸ್ಯೆಗಳನ್ನು ತೊಡೆದು ಹಾಕಬೇಕು. 2047 ನನ್ನ ದೃಷ್ಟಿಯ ಭಾರತವು ಮನೆಯಿಂದ ರಸ್ತೆಗಳು, ಕೆಲಸದ ಸ್ಥಳದವರೆಗೆ ಎಲ್ಲೆಡೆ ಮಹಿಳೆಯರ ಸುರಕ್ಷತೆವಾಗಿರಬೇಕು. ಅದೇ ಸಮಯದಲ್ಲಿ ಅದು ಎಲ್ಲರಿಗೂ ಸ್ವತಂತ್ರದ ಸಮಾನತೆ ಇರುವ ಸ್ಥಳವಾಗಿದೆ. ಭಾರತವು ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯಾಗಬೇಕು ಮತ್ತು 2047 ವೇಳೆಗೆ ಭಾರತದ ಮಹಿಳೆಯರು ಸಬಲರಾಗುತ್ತಾರೆ ಎಂಬುದು ನನ್ನ ದೃಷ್ಟಿ. ಮತ್ತು ಮಹಿಳೆಯರು ಪುರುಷರಂತೆ ಸಮಾನ ಹಕ್ಕುಗಳನ್ನು ಪಡೆಯುತ್ತಾರೆ ಮತ್ತು ಅವರ ಕೆಲಸದ ಸ್ಥಳದಲ್ಲಿ ಯಾವುದೇ ನಿಂದನೆಯನ್ನು ಎದುರಿಸಬೇಕಾಗಿಲ್ಲ. ನಮ್ಮ ದೇಶವು ಜಾತ್ಯತೀತವಾಗಿ ಉಳಿಯಬೇಕು. ಅಲ್ಲಿ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನೋಡಲಾಗುತ್ತದೆ ಮತ್ತು ಇದೇ ಭಾರತದ ಶಕ್ತಿಯಾಗಿದೆ. ಬಡ ಮಕ್ಕಳು ಶಿಕ್ಷಣ ಪಡೆಯಬೇಕು. ಆದರೆ ಕಳೆದ 75 ವರ್ಷಗಳಿಂದ ದೇಶ ನಿರಂತರ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಆದರೆ ಮುಂಬರುವ 25 ವರ್ಷಗಳಲ್ಲಿ ನಾವು ಭಾರತೀಯರು ಹಿಂದೆಗೆಂದಿಗಿಂತಲೂ ಬಲಶಾಲಿಯಾಗಬೇಕು. 2047 ವರ್ಷಕ್ಕೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರೈಸಿದ ನಂತರ ನಾವು ಭಾರತವನ್ನು ಎಲ್ಲಿ ನೋಡುತ್ತೇವೆ ಎಂಬ ಗುರಿಯನ್ನು ನಾವು ಹೊಂದಿಸಿಕೊಳ್ಳಬೇಕು. ನಮ್ಮ ಭಾರತ ದೇಶವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಪರಿಸರ ಸಮತೋಲನೆಯನ್ನು ಕಾಪಾಡಿಕೊಳ್ಳಬೇಕು. ಗಿಡ ಮರ ಕಡಿಯದೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಈ ಭೂಮಿಯಲ್ಲಿ ವಾಸಿಸುವ ಅವಶ್ಯಕತೆ. ನಮ್ಮ ಬರುವ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸದೊಂದಿಗೆ ಸಾಮಾಜಿಕ ಅರಿವು ಮೂಡಿಸಬೇಕು. ಬರುವ 2047 ವೃದ್ಧಾಶ್ರಮಗಳನ್ನು ಕಡಿಮೆಗೊಳಿಸುವುದು. ಕೇವಲ ದೇಶ ಆದರ್ಶ ದೇಶವಾಗದೆ 2047 ವಿಕಾಸ, ಲಿಂಗ ಸಮಾನತೆ, ಉದ್ಯೋಗ ಅವಕಾಶ ಮತ್ತು ಅನೇಕ ಕಾರಕಗಳನ್ನು ಕನ್ನಡಕ್ಕೆ ಹಾಕುವುದರ ಮೂಲಕ ನೋಡುವುದು ಒಂದು ಐತಿಹಾಸಿಕ ವರ್ಷವಾಗಿದೆ. ಭಾರತ ಸಮಾನತೆಯ, ಸೌಹಾರ್ದದ, ಸುಶಿಕ್ಷಿತ, ಸುರಕ್ಷಿತ ದೇಶವಾಗಿ ಜಗತ್ತಿಗೆ ಮಾದರಿಯಾಗಿರಲಿ ಎಂದ ಸಹೋದರಿ ಲಕ್ಷ್ಮಿಗೆ ತುಂಬು ಹೃದಯದ ಧನ್ಯವಾದಗಳು. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಕಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೀಡಿಸಿದ ಇದೇ ದಿನ, ಜನ್ಮ ಬಕೋಟಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಇದೀಗ ವಿಜಯಪುರದ ಬಿಡಿಇ ಮಹಿಳಾ ಪದವಿ ಮಹಾವಿದ್ಯಾಲಯದ ಅಶ್ವಿನಿ ರಾಥೋಡಿವರನ್ನ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವಂತೆ ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮ ಭಾರತ ಸ್ವಾತಂತ್ರ್ಯ ನಂತರ 1947 ನಂತರ ಭಾರತ ಸ್ವಾತಂತ್ರ್ಯ ಆಂದೋಲನ ಯಾವ ರೀತಿಯಾಗಿ ನಡೆಯಿತು ಮತ್ತು ಕ್ರಿಸ್ತಶಕ 1600 ಸ್ಥಾಪಿತವಾದ ಈಸ್ಟ್ ಇಂಡಿಯಾ ಕಂಪನಿಯು ಅಡಿಯಲ್ಲಿ ವರ್ತಕರಾಗಿ ಭಾರತ ಆಗಮಿಸಿದ ಆಂಗ್ಲರು 18ನೇ ಶತಮಾನದಲ್ಲಿ ಭಾರತ ರಾಜಕೀಯ ದೌರ್ಬಲ್ಯ, ತುಂಡರಸ, ಆತಂಕಗಳ ಲಾಭವನ್ನು ಪಡೆಯಲು ಆರಂಭಿಸಿದರು. ನಮ್ಮ ಭಾರತದಲ್ಲಿರ್ತಕ್ಕಂತಹ ಸಂಪತ್ ಭರಿತವಾದ ಈ ದೇಶವನ್ನು ಇವರು ಕೊಳ್ಳೆ ಹಾಕಿದರು. ಈ ರೀತಿಯಾಗಿರತಕ್ಕಂತಹ ನಮ್ಮ ಭಾರತ ದೇಶವನ್ನು ಇವರು ಪ್ರತಿಯೊಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ ಭರಿತವಾದ ಎಲ್ಲ ರೀತಿಯ ವೈಡೂರ್ಯಗಳು, ವಜ್ರ, ಹಲವಾರು ರೀತಿಯ ನಮ್ಮ ಸಂಪತ್ ಭರಿತವಾದ ಈ ದೇಶವನ್ನು ನಾಶ ಮಾಡಲು ಮುಂದಾದರು. ಈ ರೀತಿಯಾದ ಮೇಲೆ ನಂತರದಲ್ಲಿ 1857 ಕ್ರಾಂತಿ ಆರಂಭವಾಯಿತು. ಆಗಸ್ಟ್ 15 ಭಾರತ ತನ್ನ ಭಾರತ ಸ್ವಾತಂತ್ರ್ಯದಲ್ಲಿ ಮಹೋತ್ಸವವಾದ ದಿನ 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಆದ ನಂತರ ಹಲವಾರು ಪ್ರಾಂತ್ಯಗಳು ಒಗ್ಗೂಟ ಮಾಡಿ ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಯೋಜನೆಗಳು ಹಾಗೂ ಇದೇ ರೀತಿಯಾಗಿ ಯೋಜನೆಗಳು ಮುಂದುವರಿತಾ ಬಂದಿದೆ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಈಗಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ಯಾವ ರೀತಿಯಾಗಿ ನಮ್ಮ ಭಾರತ ದೇಶ ಯಾವ ರೀತಿಯಾಗಿ ಅವರಿಗೆ ಶಿಕ್ಷಣದಲ್ಲಿ ಹಾಗೂ ಯಾವುದೇ ಒಂದು ಅವರ ಶಿಕ್ಷಣ ಸಂಸ್ಥೆಗಳಾಗಲಿ, ಬೇರೆ ದೇಶಗಳಿಗೆ ಶಿಕ್ಷಣ ವ್ಯವಸ್ಥೆ ಆಗಲಿ, ಹಾಗೂ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಮಹಿಳೆಯರು ಯಾವ ರೀತಿಯಾಗಿ ತಮ್ಮ ಶಿಕ್ಷಣವನ್ನು ಮುಂದೆ ನೀಡಬೇಕು ಹಾಗೂ ಕಲಿಯಬೇಕೆಂಬ ಈ ಭಾರತ ಸ್ವಾತಂತ್ರ್ಯ ನಂತರ ನನ್ನ ಇಚ್ಛೆಯ ಪ್ರಕಾರ ಈ ಭಾರತ ದೇಶದಲ್ಲಿ ಹಲವಾರು ರೀತಿಯಾಗಿ ಶಿಕ್ಷಣ ನಾವು ಕೇಳ್ತೀವಿ. ಆದ್ರೆ ಈ ದೇಶದಲ್ಲಿ ಭಾರತವು ನಮ್ಮಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಭಾರತ ದೇಶ ಮುಂದೆ ಯಾವ ರೀತಿಯಾಗಿ ಆಗ್ಬೇಕಂದ್ರೆ ನಮ್ಮ 1947 ಸ್ವಾತಂತ್ರ್ಯ ಸಿಕ್ಕ ನಂತರ 2047 ನಮ್ಮ ಭಾರತ ದೇಶವು ಸ್ವಾತಂತ್ರ್ಯ ಸಿಕ್ಕ ನಂತರ ಮುಂದಿನ ಪೀಳಿಗೆಗೆ ಯಾವ ರೀತಿ ಶಿಕ್ಷಣವನ್ನು ನೀಡಬೇಕು ಮತ್ತು ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಭಾರತ ದೇಶದಿಂದ ಅವರನ್ನು ಹೆಚ್ಚು ಪ್ರೋತ್ಸಾಹ ಮಾಡಬೇಕಂದ್ರೆ ಭಾರತ ದೇಶದಲ್ಲಿ ಯಾವುದೇ ರೀತಿ ಯೋಜನೆಗಳು ಹೆಚ್ಚಾಗಿ ಜಾರಿಗೆ ತರುವುದು ಮತ್ತು ಮಕ್ಕಳಿಗೆ ಯಾವುದೇ ರೀತಿ ಕಡ್ಡಾಯವಾಗಿ ಶಿಕ್ಷಣ ಅಂತೂ ಆಲ್ರೆಡಿ ಮಾಡಲಾಗಿದೆ. ಭಾರತ ದೇಶದಲ್ಲಿ ನಾವು ಹೆಚ್ಚಾಗಿ ಮಕ್ಕಳನ್ನು ಪ್ರೋತ್ಸಾಹ ಮಾಡೋದು ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಆಗಿರ್ಬೇಕಂದ್ರೆ ಈಗ ಒಂದು ರೂಟಿಂಗ್ ಇರುತ್ತೆ, ಆ ರೂಟಿಂಗ್ ಅನ್ನ ಬಿಟ್ಟು ನಾವು ಅದನ್ನ ನಾವು ಯಾವ ರೀತಿಯಾಗಿ ಶಿಕ್ಷಣವನ್ನು ನಾವು ಹೆಚ್ಚಾಗಿ ಮಕ್ಕಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಹೇಳಿ ನನ್ನ ಈ ಸಣ್ಣ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ. ಶತಮಾನೋತ್ಸವದ ಹೊಸ್ತಿಲಿನಲ್ಲಿ ನಿಂತಾಗ ಭಾರತ ಉಳಿದ ಯಾವ ದೇಶಗಳಿಗಿಂತಲೂ ಕಡಿಮೆ ಇಲ್ಲದ ಸುಶಿಕ್ಷಿತ ಸುವ್ಯವಸ್ಥಿತೆಯ ಭಾರತ ತನ್ನದಾಗಿರಬೇಕು ಎಂದು ಹೇಳಿ ತನ್ನ ಕನಸನ್ನ ಹಂಚಿಕೊಂಡ ಕುಮಾರಿ ಅಶ್ವಿನಿಗೆ ತುಂಬು ಹೃದಯದ ಧನ್ಯವಾದಗಳು. ಉಮ್ಮಿಕ್ಕಿ ಝರಿಯಂತೆ ಉಮ್ಮಿಕ್ಕಿ ಎದೆಗುಂದದೆ ಹೋರಾಡಿ ನಡಿದ ಜನರು ಈ ದಾಸ್ಯ ಕೊನೆಯಾಗಲು ಈ ದೇಶ ಹಸನಾಗಲು ಈ ಜೀವ ಪಣವಾಗಿರಲು ವಿಜಯಪುರದ ಶ್ರೀಮತಿ ಕುಮದಬೇನ ದರ್ಬಾರ ಕಾಲೇಜಿನ ವಿದ್ಯಾರ್ಥಿ ರೋಹಿತ್ ಚೌಧರಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರೋಹಿತ್ ಚೌಧರಿ, ಕುಮದಬೇನ ದರ್ಬಾರ್ ಕಾಲೇಜಿನ ವಿದ್ಯಾರ್ಥಿ. ಇವತ್ತಿನ ಚರ್ಚೆಯ ವಿಷಯ 2047ರಲ್ಲಿ ನನ್ನ ದೇಶ ಹೇಗಿರಬೇಕು. ಒಬ್ಬ ಭಾರತೀಯ ಪ್ರಜೆಯಾಗಿ ನನ್ನ ದೇಶದ ಪ್ರತಿ ನನಗೆ ಹಲವಾರು ಕನಸುಗಳಿವೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪರಕೀಯರ ಆಕ್ರಮಣ, ಆಂಗ್ಲರ ದಬ್ಬಾಳಿಕೆ ಹಾಗೂ ಸ್ವತಂತ್ರ ದೊರಕಿದ ನಂತರದ ರಾಜಕೀಯ ನಮ್ಮ ದೇಶದ ಮೇಲೆ ಕಾಯವನ್ನುಂಟು ಮಾಡಿದೆ. ಇಂದಿನಿಂದ ಹಿಡಿದು 2047ರವರೆಗೆ ನಮ್ಮ ಹತ್ರ ಇರುವುದು ಬರೀ 25 ವರ್ಷ ಮಾತ್ರ. ನಮ್ಮ ದೇಶವನ್ನು ಶಕ್ತಿಶಾಲಿ ರಾಷ್ಟ್ರ ಮಾಡಬೇಕಂದ್ರೆ 4 ವಿಷಯದ ಕಡೆಗೆ ಗಮನ ಹರಿಸಬೇಕು. ಮೊದಲನೇದಾಗಿ ನಾವು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ನಮಗೆಲ್ಲರಿಗೂ ತಿಳಿದಿದೆ, ಭಾರತ ದೇಶದ ಆಯು ನಿರೀಕ್ಷೆ 69% ಮಾತ್ರ ಇದೆ. ಇದರ ಬದಲಾಗಿ ಆಯು ನಿರೀಕ್ಷೆ 80-90% ಆಗಬೇಕು. ಮನುಷ್ಯನ ಆಯಸ್ಸು ಹೆಚ್ಚಾಗಬೇಕಂದ್ರೆ ಸರಿಯಾದ ಆಹಾರ, ವಾಯುಗುಣ ಇದರ ಜೊತೆಗೆ ಶಾರೀರಿಕ ವ್ಯಾಯಾಮದ ಕಡೆಗೂ ನಾವೆಲ್ಲರೂ ಗಮನ ಹರಿಸಬೇಕು. ಮನುಷ್ಯ ಗಟ್ಟಿಯಾಗಿ ಇದ್ರೆ ತಾನೇ ದೇಶ ಶಕ್ತಿಶಾಲಿ ಆಗೋದು. ನಮ್ಮ ದೇಶದಲ್ಲಿ ಇನ್ನೂ ಭ್ರಷ್ಟಾಚಾರ ಇರೋದ್ರಿಂದ ಆಹಾರದಲ್ಲೂ ಕಲಬೆರಿಕೆ ಆಗುತ್ತೆ. ಭ್ರಷ್ಟಮುಕ್ತ ಸರ್ಕಾರ ಇದ್ರೆ ನಾವೆಲ್ಲರೂ ಪೌಷ್ಟಿಕ ಆಹಾರವನ್ನು ಸೇವಿಸೋಕೆ ಸಾಧ್ಯ. ಅದೇ ರೀತಿ ವಾಯುಗುಣ, ಈಗ ವಾಯುಗುಣ ಚೆನ್ನಾಗಿದ್ರೆ ಮನುಷ್ಯ ಸರಿಯಾಗಿ ಉಸಿರಾಡೋಕೆ ಸಾಧ್ಯ. ವಾಯುಗುಣ ಸರಿಪಡಿಸಲು ನಾವು ಮರಗಿಡಗಳನ್ನು ಬೆಳೆಸುವುದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಕಡಿಮೆ ಬಳಸಬೇಕು. ಹಾಗೂ ಅತಿ ಮುಖ್ಯವಾದ ವಿಷಯ ಶಾರೀರಿಕ ವ್ಯಾಯಾಮ. ನಮಗೆಲ್ಲರಿಗೂ ಗೊತ್ತು, ಶಾರೀರಿಕ ವ್ಯಾಯಾಮದಲ್ಲಿ ಯೋಗಾಸನದಷ್ಟು ಉತ್ತಮವಾದದ್ದು ಯಾವುದೂ ಇಲ್ಲ. ಯೋಗದ ಮಹತ್ವ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದಕ್ಕೆ ಭಾರತೀಯರು ಯೋಗದಿಂದ ವಂಚಿತರಾಗದೆ ಅದರ ಸದುಪಯೋಗವನ್ನು ಪಡೆದರೆ 2047ರವರೆಗೆ ನಮ್ಮ ಭಾರತ ದೇಶ ಆರೋಗ್ಯದ ವಿಷಯದಲ್ಲೂ ಪ್ರಥಮ ಸ್ಥಾನ ಪಡೆದುಕೊಳ್ಳುತ್ತದೆ. ಎರಡನೇದಾಗಿ ಆರ್ಥಿಕತೆ. ನಮ್ಮ ಈ ದೇಶದಲ್ಲಿ ಶ್ರೀಮಂತರು ಇನ್ನೂ ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಇನ್ನೂ ಹೆಚ್ಚು ಬಡವರಾಗ್ತಾ ಇದ್ದಾರೆ, ಯೋಗ್ಯ ಯುವಕರು ಕೆಲಸ ಸಿಗದೆ ಅಲೆದಾಡ್ತಾ ಇದ್ದಾರೆ. ಇದೆಲ್ಲವೂ ಬದಲಾಗಬೇಕು. ಯೋಗ್ಯ ವ್ಯಕ್ತಿ ದೇಶಕ್ಕಾಗಿ ದುಡಿದರೆ ಅವಶ್ಯವಾಗಿಯೂ ಭಾರತದ ಆರ್ಥಿಕತೆ ಉತ್ತಮಗೊಳ್ಳುತ್ತದೆ. ಪ್ರಪಂಚದಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ನಮ್ಮ ಭಾರತೀಯರೇ ಆಗಿದ್ದಾರೆ. ಇದರ ಅರ್ಥ ಏನಂದ್ರೆ ಭಾರತೀಯರಿಗೆ ಸಾಮರ್ಥ್ಯ ಇದೆ, ಆದರೆ ಶ್ರಮಕ್ಕೆ ತಕ್ಕಂತೆ ಸಂಬಳ ಇಲ್ಲದೆ ಇರೋದ್ರಿಂದ ಬುದ್ಧಿವಂತರು ವಿದೇಶದಲ್ಲಿ ದುಡಿತಾ ಇದ್ದಾರೆ. ಅದೇ ಬುದ್ಧಿವಂತಿಕೆಯನ್ನು ದೇಶದ ಪ್ರಗತಿಗೋಸ್ಕರ ಬಳಸಿದರೆ ನಮ್ಮ ದೇಶ ಆರ್ಥಿಕವಾಗಿ ಹಾಗೂ ತಾಂತ್ರಿಕವಾಗಿ ಅತ್ಯುತ್ತಮ ಸ್ಥಾನದಲ್ಲಿರಬಹುದು. ಮೂರನೇದಾಗಿ ಬಾಂಧವ್ಯಗಳು. ನೋಡಿ, ನಮ್ಮ ದೇಶ ಸಾಂಸ್ಕೃತಿಕ ದೇಶ, ಆದರೆ ಈಗಿನ ಕಾಲದಲ್ಲಿ ಜಾತಿ ಧರ್ಮದ ಕುರಿತು ವಿವಾದಗಳಾಗ್ತಾ ಇವೆ. ಬರ್ತಾ ಬರ್ತಾ ನಾವು ಮೊದಲು ಮಾನವರು ಎಂಬ ಭಾವನೆ ಎಲ್ಲೋ ಕುಂಠಿತಗೊಂಡಿದೆ. ನ್ಯಾಯಾಲಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳಿರುವುದು ಬಂಧುಗಳ ವಿವಾದದ ಬಗ್ಗೆನೆ. ಇದೆಲ್ಲ ಆಗೋಕ್ಕೆ ಮುಖ್ಯ ಕಾರಣ ಒಂದೇ, ನಮ್ಮಲ್ಲಿ ಪರಸ್ಪರ ಸ್ನೇಹ ಬಂಧವೇ ಇಲ್ಲದೆ ಇರೋದು. ನಾವೆಲ್ಲರೂ ಜಾತಿ ಧರ್ಮ ಮತ ಅಂತ ಹೊಡೆದಾಡೋದು ಬಿಟ್ಟು ಮೊದಲು ನಾವು ಭಾರತೀಯರನ್ನೋ ಭಾವನೆ ನಮ್ಮಲ್ಲಿ ಬಂದರೆ ದೇಶ ಬದಲಾಗುತ್ತೆ. ಹೀಗಾದಾಗಲೇ ಭಾರತೀಯರು 2047ರವರೆಗೆ ಪರಸ್ಪರ ಸ್ನೇಹದಿಂದ ಬದುಕುತ್ತಾರೆ. ನಾಲ್ಕನೇದಾಗಿ ಸಂತುಷ್ಟಿ. ಈಗ ನಿಮಗನ್ನಿಸ್ತಿರಬಹುದು, ಏನಿದು ಸಂತುಷ್ಟಿ? ಸಂತುಷ್ಟಿ ಏನಂದ್ರೆ ನಮ್ಮ ನಮ್ಮ ಕಾರ್ಯದಲ್ಲಿ ಪಡುವ ಸಂತೋಷ. ಈ ಸಂತುಷ್ಟಿಗೂ ಹಾಗೂ ದೇಶದ ಬೆಳವಣಿಗೆಗೆ ಗಾಢವಾದ ಸಂಬಂಧನೇ ಇದೆ. ಈಗಿನ ಜನರು ಕಚೇರಿ